ವರ್ಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ಇನ್ನು ಮುಂದೆ ಕೇಳಿ. ಕಾರ್ಯಕ್ರಮ ವೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡಿಯೊಪ್ಪರ್ ಅಂತ, ಅಡಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಮುಖ್ಯಸ್ಥನಾಗಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಅಡಕೆ ಬೆಳೆಯಲ್ಲಿ ಅಂತರ ಬೆಳೆಗಳು ಈ ವಿಚಾರವಾಗಿ ಒಂದೆರಡು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ತಮಗೆಲ್ಲ ತಿಳಿದ ಹಾಗೆ ಪ್ರತಿ ವರ್ಷ ಅಡಿಕೆಯ ಕ್ಷೇತ್ರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದರೆ ನಾವು ಅಡಿಕೆ ಒಂದನ್ನೇ ನೆಚ್ಕೊಂಡು ಕುಂದಿರ್ಲಿಕ್ಕಾಗಲ್ಲ, ಏಕೆಂದರೆ ಅದು ಬೆಳೆ ನಿಮಗೆ ಕೈಗೆ ಹತ್ತಲಿಕ್ಕೆ 5-6 ವರ್ಷ ಬೇಕಾಗ್ತದೆ. 5-6 ವರ್ಷ ನೀವು ಸುಮ್ಮನೆ ಕುಂತರೆ ಅಷ್ಟು ನಿಮಗೆ ಆದಾಯದ ಸಮಸ್ಯೆ ಆಗ್ತದೆ. ಖಂಡಿತ ಅದರಲ್ಲಿ ಅಂತರ ಬೆಳೆಗಳನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ವಿವಿಧ ಜಾತಿಯ ನೀವು ಅಂತರ ಬೆಳೆಗಳನ್ನು ಬೆಳೆಯಬಹುದು. ಒಂದು ಮುಖ್ಯವಾಗಿ ಹಣ್ಣಿನ ಬೆಳೆಗಳು, ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳು ಮತ್ತು ಕೆಲ ಕೃಷಿ ಬೆಳೆಗಳು. ನಾವು ಕೇಳ್ಬೋದು, ಯಾಕಪ್ಪ ನಾನು ಅಂತರ ಬೆಳೆ ಯಾಕೆ ಬೆಳೆಯಬೇಕು? ನೋಡಿ, ಮುಖ್ಯವಾಗಿ ಒಂದು ಕಳೆ ನಿರ್ವಹಣೆ, ಎರಡನೇದ್ದು ಭೂಮಿ ಹಸನಾಗಿ ಇಟ್ಕೊಳ್ಬೇಕು ಅಂತ ಬೇರೆ ಬೆಳೆ ಬೆಳೆದಾಗ ಅಷ್ಟು ನಿಮ್ಮ ಕಳೆ ಖರ್ಚು 10,000 ಉಳಿತು ಮತ್ತು ಎಡಿಷ್ನಲ್ ಇನ್ಕಮ್. ಉದಾಹರಣೆಗೆ ನೀವು ಏನಾದರೂ ಹಸಿಮೆಣಸನ್ನು ಬೆಳೆದ್ರೆ ಅಷ್ಟು ನಿಮಗೆ ಹೆಚ್ಚುವರಿ ಆದಾಯ ಬರ್ತದೆ. ಮುಖ್ಯ ಬೆಳೆ ಇದ್ದೇ ಇರ್ತದೆ ಅಡಿಕೆ, ಅವರೇ ಆಗಿರ್ಬೋದು. ಈ ಥರದ ತರಕಾರಿಗಳನ್ನು ಬೆಳೆಯೋದ್ರಿಂದ ಭೂಮಿಯ ಫಲವತ್ತತೆಯೂ ನಿಧಾನವಾಗಿ ಜಾಸ್ತಿ ಆಗ್ತದೆ ಮತ್ತು ನಿಮಗೆ ಹೆಚ್ಚುವರಿ ಆದಾಯವೂ ಸಿಗ್ತದೆ. ಅದೇ ಥರನಾಗಿ ಅನೇಕ ತರಹದ ಹಣ್ಣಿನ ಬೆಳೆಗಳು, ಮುಖ್ಯವಾಗಿ ಪಪ್ಪಾಯ, ಬಾಳೆ. ಬಹಳ ವರ್ಷಗಳ ಕಾಲದಿಂದಲೂ ನಾವು ಬಾಳೆಯನ್ನು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬೆಳೀತಾ ಬಂದಿದ್ದೀವಿ. ಪಪ್ಪಾಯ ಇತ್ತೀಚೆಗೆ ಅತ್ಯಧಿಕ ಬೇಡಿಕೆಯಲ್ಲಿರುವಂಥ ಹಣ್ಣು ಅಂದರೆ ಪಪ್ಪಾಯ. ಅಧಿಕ ಇಳುವರಿ ನೋಡಿ, ನೀವು ಒಂದು ಗಿಡಕ್ಕೆ 30-50 ಕಾಯಿ ಬರ್ತದೆ. ಸಾಮಾನ್ಯವಾಗಿ ಒಂದು 40-60-70 ಕೆಜಿಯಷ್ಟು ಕಾಯಿಗಳನ್ನು ನೀವು ಕೊಯ್ಲು ಮಾಡ್ಬೋದು. ಮಾರುಕಟ್ಟೆ ದರ 8-10 ರೂಪಾಯಿ ಹೋಲ್ಸೇಲಲ್ಲಿದ್ದರೆ 20-25 ರೂಪಾಯಿ ರಿಟೇಲ್ ಮಾರ್ಕೆಟ್ನಲ್ಲಿ. ರೈತ ಬಾಂಧವರು, ನಾವು ನಮ್ಮ ಅಡಿಕೆ ತೋಟದಲ್ಲಿ ಸಣ್ಣ ತೋಟದಲ್ಲಿ 1 ವರ್ಷ, 2 ವರ್ಷ, 3 ವರ್ಷ, 4, 5 ವರ್ಷದ ತೋಟಗಳವರೆಗೂ ಸಹಿತ ನೀವು ಪಪ್ಪಾಯವನ್ನು ಚೆನ್ನಾಗಿ ಬೆಳಿಬೋದು. ಈಗ ಬಹಳಷ್ಟು ತಳಿಗಳಿದಾವೆ ಪಪ್ಪಾಯದಲ್ಲಿ. ಹನಿಡ್ಯೂ ಅಂತಿದೆ, ಸೋಲೋ ಅಂತಿದೆ, ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಸೂರ್ಯ ಅಂತ ಬಿಡುಗಡೆ ಮಾಡಿದ್ದಾರೆ, ಅರ್ಕ ಪ್ರಭಾತ್ ಅಂತಿದೆ. ಇದು ಅಲ್ಲದೆ ಇತರೆ ಖಾಸಗಿ ಕಂಪನಿಯ ಅನೇಕ ತಳಿಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ಅವನ್ನು ನಾವು ಬೆಳ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಅದೇ ಥರನಾಗಿ ಬಾಳೆ, ಬಾಳೆನೂ ಬಹಳ ಉತ್ತಮವಾದಂಥ ಅಂತರ ಬೆಳೆ. ಅದನ್ನು ಬೆಳೆಯೋದ್ರಿಂದ ನಿಮಗೆ ಹೆಚ್ಚುವರಿ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಪ್ರಸ್ತುತ ಧಾರಣೆ ತಮಗೆಲ್ಲ ಗೊತ್ತಿದೆ, ಬಾಳೆದು ಇನ್ನೇನು ಶ್ರಾವಣ ಸಮೀಪಿಸ್ತಿದ್ದಂಗೆ 50 ರೂಪಾಯಿ ಕೆಳಗಡೆ ಬರೋದಿಲ್ಲ. ನಮಗೆ ಸಾಮಾನ್ಯವಾಗಿ ಏಲಕ್ಕಿ ಬಾಳೆಯಲ್ಲಿ ಒಂದು ಗಿಡಕ್ಕೆ 10 ಕೆಜಿ ಸಾಮಾನ್ಯವಾಗಿ ಬಂದರೂ ಸಾಕು. ಹೋಲ್ಸೇಲ್ ದರದಲ್ಲಿ 25-30 ರೂಪಾಯಿ ಒಳಗೆ ತೊಗೊಳ್ತಾರೆ. ಇರಲಿ, 25 ತೊಗೊಂಡ್ರೂ 250 ರೂಪಾಯಿ ಆಯಿತು. ನಾನು ಒಂದು ಅಂಕಿಅಂಶದ ಪ್ರಕಾರ ಲೆಕ್ಕ ಖರ್ಚು ವೆಚ್ಚವನ್ನು ಲೆಕ್ಕ ಮಾಡಿದ್ದೀನಿ. ಒಂದು 60-80 ರೂಪಾಯಿವರೆಗೆ ಖರ್ಚಾಗ್ತದೆ. ಅಂದರೆ ಇನ್ನೂ 20 ಹೆಚ್ಚಿಗೆ ಹಿಡಿದ್ರೂ 150 ರೂಪಾಯಿ ನಿವ್ವಳ ಲಾಭ, ಮತ್ತು ಒಂದು ಗಿಡದಿಂದ, ಒಂದು ಬಾಳೆ ಗಿಡದಿಂದ. ಅಂಥವು ನಾವು ಒಂದು ಎಕರೆಯಲ್ಲಿ, ಈಗ ನೋಡಿ, ಒಂದು ಎಕರೆ ನಾವು ಅಡಿಕೆ ಹಾಕ್ಕೊಂಡಾಗ ಸಾಮಾನ್ಯವಾಗಿ ಒಂದು 550 ಗಿಡ ಹಾಕ್ತೀವಿ. ಲೆಕ್ಕಕ್ಕೆ 500 ಹಿಡ್ಕೊಳ್ಳಿ. ಬಾಳೆಯನ್ನು ನಾವು ಅದರ ಅರ್ಧ ಹಾಕ್ಕೊಳ್ತೀವಿ, 250 ಹಾಕಿ. 250 ಒಂದು ಗಿಡಕ್ಕೆ ನಾನು ಹೇಳಿದ ಹಾಗೆ 150x250 ಅಷ್ಟು ಆದಾಯವನ್ನು ನಮಗೆ ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಕಳೆಯೂ ನಿರ್ವಹಣೆ ಆಯಿತು, ಮತ್ತು ಹೆಚ್ಚುವರಿ ಆದಾಯವೂ ಬಂತು, ಮತ್ತು ಪ್ರಥಮ ಹಂತದಲ್ಲಿ ನಿಮ್ಗೆ ಯಾವುದೇ ಅಡಿಕೆ ಬಿಡೋದಿಲ್ಲ. ಅವಾಗ 5 ವರ್ಷ ಕಾಲೇ ಕುಂದ್ರೋದು ಅಷ್ಟು ಸಮಂಜಸ ಅಲ್ಲ. ಕೆಲ ರೈತರು ಕೇಳ್ತಾರೆ, ಇಲ್ಲ ಅಂತರ ಬೆಳೆ ಬೆಳೆಯೋದ್ರಿಂದ ಏನಾದರೂ ಅಡಿಕೆ ಮೇಲೆ ವ್ಯತಿರಿಕ್ತ ಪರಿಣಾಮ ಇದೆಯಾ ಅಂತ. ಇಲ್ಲ, ದಯವಿಟ್ಟು ಅದನ್ನು ಆ ಒಂದು ಸಂಶಯವನ್ನು ನೀವು ತೊಡೆದು ಹಾಕಬೇಕು. ಯಾಕಂದರೆ ಅಡಿಕೆ 9-9.5 ದಾಯದಲ್ಲಿ ನೀವು ನಾಟಿ ಮಾಡಿದಾಗ ಕೇವಲ ಅದರದ್ದು ಒಂದು 30% ಅಷ್ಟೇ ಜಾಗವನ್ನು ಉಪಯೋಗ ಮಾಡಿಕೊಳ್ತದೆ. ಮತ್ತು ಅದರದ್ದು ಇಫೆಕ್ಟಿವ್ ರೂಟ್ ಜೋನ್ ಅಂತ ಹೇಳ್ತದೆ, ಅಂದರೆ ಹೆಚ್ಚು ಪರಿಣಾಮಕಾರಿಯಾದ ಬೇರುಗಳು ಅಡಿಕೆ ಕಾಂಡದಿಂದ 2.5 ಉದ್ದ, 2.5 ಆಳ ಇರ್ತದೆ. ಉಳಿದ ಜಾಗ ನೀವು ಬೇರೆ ಬೆಳೆ ಬೆಳ್ಕೊಳ್ಳೋಕ್ಕೆ ಏನೂ ಸಮಸ್ಯೆ ಇಲ್ಲ. ಇಂಥ ಅನೇಕ ಬೆಳೆಗಳಿದ್ದಾವೆ, ಕೊಕ್ಕೋ ಇದೆ, ಅರಿಶಿನ, ಶುಂಠಿ, ಇಂಥ ಸಾಂಬಾರು ಬೆಳೆಗಳನ್ನು ನೀವು ಬೆಳ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚು ಲಾಭವನ್ನು ಮಾಡ್ಬೋದು ಅಂತ ಹೇಳ್ತಾ, ಮತ್ತು ಹೆಚ್ಚಿನ ಮಾಹಿತಿ ಬೇಕಂದರೆ ಮೊಬೈಲ್ ಸಂಖ್ಯೆ 9535250742. ನಮಸ್ಕಾರ ರೈತ ಬಾಂಧವರು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಕೇಳಿ ಭತ್ತದ ಬೇಸಾಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಭತ್ತ ನಮ್ಮ ಭಾಗದ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಮತ್ತು ದಾವಣಗೆರೆ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಬೆಳೆಯುವಂಥ ಒಂದು ಬೆಳೆ. ಅಕ್ಕಿ ನಮ್ಮ ಪ್ರಮುಖ ಆಹಾರ. ಒಂದು ಈಗಿನ ಮಟ್ಟಿಗಂತೂ ಯಾರಿಗೂ ಅನ್ನ ಇಲ್ಲದೆ ಜೀವನವಿಲ್ಲನ್ನ ಒಂದು ಪರಿಸ್ಥಿತಿ ಬಂದುಬಿಟ್ಟದ. ಅಷ್ಟು ನಾವು ಅದಕ್ಕೆ ಹೊಂದ್ಕೊಂಡು ಬಿಟ್ಟಿದ್ದೀವಿ. ಇವತ್ತು ನಾವು ಈ ಭತ್ತದ ಬೆಳೆಯಲ್ಲಿ ಏನೇನು ಒಂದು ಬೇಸಾಯ ಕ್ರಮಗಳಿರ್ತವೆ, ಅಧಿಕ ಇಳುವರಿ ಪಡೀಲಿಕ್ಕೆ ನಾವು ಯಾವ ರೀತಿ ಒಂದು ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಭತ್ತದ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರಜ್ಞರಾಗಿರುವಂಥ ಡಾಕ್ಟರ್ ರುದ್ರಗೌಡ ಅವರು. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸರ್, ಈ ಭತ್ತ ನಮ್ಮ ಭಾಗದ ಒಂದು ಪ್ರಮುಖ ಬೆಳೆ. ಇವತ್ತು ತಾವು ಈ ಭತ್ತದ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಈ ಭತ್ತದ ಬೆಳೆಯ ಒಂದು ಪ್ರಾಮುಖ್ಯತೆ ಏನು, ಅದರ ಬಗ್ಗೆ ಹೇಳಿ. ಈಗ ಸರ್ ಹೇಳ್ದಂಗೆ ಭತ್ತ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ನಮಗೆ ಅನ್ನ ರೈಸ್ ಅಂತ ಹೇಳ್ತಾರಲ್ಲ, ಆ ಒಂದು ಇಲ್ಲ ಅಂತಂದರೆ ನಮಗೆ ಊಟ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಭತ್ತದಿಂದ ನಾನಾ ಥರದ ಒಂದು ಏನಂತಂದರೆ ನಾವು ಊಟಕ್ಕೆ ಈಗ ಹೇಳ್ಬೋದು ನಿಮಗೆ ಚಿತ್ರಾನ್ನ ಇರ್ಬೋದು, ಪಲಾವ್ ಇರ್ಬೋದು, ವೆಜ್ ಫ್ರೈಡ್ ರೈಸ್ ಇರ್ಬೋದು, ನಾನಾ ಥರದ ಒಂದು ನಾವು ಈ ಒಂದು ಅಕ್ಕಿಯಿಂದ ಮಾಡ್ಕೋಬೋದು. ಅದಕ್ಕೋಸ್ಕರ ಭಾಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ಭತ್ತ ನಮ್ಮ ರಾಜ್ಯದ ಒಂದು ಪ್ರಮುಖ ಆಹಾರ ಬೆಳೆ ಆಗಿದೆ. ನಮ್ಮ ಸುಮಾರು ನಮ್ಮ ಕರ್ನಾಟಕದಲ್ಲಿ ಏನಂತಂದರೆ ಒಂದು 15 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಮತ್ತು ಸುಮಾರು 55 ಲಕ್ಷ ಟನ್ನಷ್ಟು ಏನಂದರೆ ಉತ್ಪಾದನೆ ಮಾಡ್ತಾರೆ. ನಮಗೆ ಇತ್ತಿತ್ತಲಾಗಿ ಇಳುವರಿ ಕಡಿಮೆ ಆಗ್ತಾ ಇದೆ ಆ್ಯಕ್ಚುಲಿ ಭತ್ತದಲ್ಲಿ. ಈಗ ನೋಡ್ತಾ ಇದೆ, ಗೊತ್ತಿದೆ ನಿಮಗೆಲ್ಲ, ಭತ್ತವನ್ನು ಬಿಟ್ಟು ಅಡಿಕೆ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ. ಯಾಕಂದರೆ ಭತ್ತ ಇದು ಒಂದು ಮುಖ್ಯವಾದ ಆಹಾರ ಬೆಳೆ, ಅಡಿಕೆ ಇಲ್ಲ. ಆದರೂ ನಾವು ಅದಕ್ಕೋಸ್ಕರ ನಾವು ಹೆಚ್ಚಿನ ಇಳುವರಿ ಪಡ್ಕೋಬೇಕಾದರೆ, ನಮ್ಮ ಬೇಸಾಯದ ಖರ್ಚನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಯಾವ ಥರ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೊಡ್ಕೋದು ಭಾಳ ಇಂಪಾರ್ಟೆಂಟು ರೈತರಿಗೆ. ನಮಗೆ ಭತ್ತವನ್ನು ಸುಮಾರು ಯಾವ ಬೆಳೀತಾರೆ ಅಂದರೆ ಮುಖ್ಯವಾಗಿ ನಮಗೆ ಮುಂಗಾರಿನಲ್ಲಿ. ಈಗ ನಮಗೆ ಏನಂತಂದರೆ ಜೂನಿಂದ ಆಗಸ್ಟ್ವರೆಗೂ ನಾವು ಈ ಭತ್ತವನ್ನು ಬೆಳಿಬೋದು. ಮತ್ತು ಬೇಸಿಗೆಯಲ್ಲಾದರೆ ನಾವು ಜನವರಿ ಫೆಬ್ರವರಿಯಲ್ಲಿ ನಾವು ಭತ್ತವನ್ನು ಅಂದರೆ ಒಂದು ವರ್ಷಕ್ಕೆ 3 ಶತನ ಬೆಳಿಬೋದು. ಆದರೆ ಪ್ರಮುಖವಾಗಿ ಹೇಳ್ತದಲ್ಲ, ನಾವು 2 ಶತ ಭತ್ತವನ್ನು ಬೆಳಿಬೋದು. ಅದಕ್ಕೋಸ್ಕರ ಭತ್ತ ಭಾಳ ಇಂಪಾರ್ಟೆಂಟ್ ನಾವು. ಯಾಕಂತಂದರೆ ನಮಗೆ ಊಟಕ್ಕೆ ಆಹಾರ ಬೇಕೇ ಬೇಕು. ಹೇಳಿದ್ರೆ ನಿಮಗೆ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರದಲ್ಲಿ ಅಂತಂತಂದರೆ ಭತ್ತನೇ ಫಸ್ಟ್ ಇರೋದು. ನಂತರ ನಮಗೆ ಗೋಧಿ ಬರ್ತದೆ, ಮೆಕ್ಕೆಜೋಳ ಬರ್ತದೆ. ಅದಕ್ಕೋಸ್ಕರ ನಾವು ಭತ್ತವನ್ನು ಬೆಳೆದು ಬಿಡಬಾರ್ದು. ಅದಕ್ಕೋಸ್ಕರ ನಾವೇನು ಮಾಡ್ಕಂದ್ರೆ ಅಂತಂದರೆ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಕೊಂಡು ಭತ್ತವನ್ನು ಯಾವ ಥರ ಬೆಳಿಬೇಕು ಮತ್ತು ಅದರಿಂದ ನಾವು ಬೇಸಾಯದ ಖರ್ಚನ್ನು ಯಾವ ಕಡಿಮೆ ಮಾಡಬೇಕಂತ ನಿಮಗೆ ಈಗ ಮುಂದೆ ತಿಳಿಸ್ಕೊಡ್ತೇನೆ. ಈಗ ನಮ್ಮ ರಾಜ್ಯದಲ್ಲಿ ಭತ್ತ ಕಡಿಮೆ ಇಳುವರಿ ಬರುತ್ತೆ ಅಂತ ಕೆಲವು ಮಾತು ಕೇಳಿದ್ದೀವಿ, ಅದಕ್ಕೆ ಏನಾದರೂ ಕಾರಣ ಇದೆಯಾ ಸರ್? ಸರಿಗೆ ನಮಗೆ ಭತ್ತ ಇಳುವರಿ ಮಾಡ್ಬೇಕಂದ್ರೆ ನಮಗೇನಂತಂದ್ರೆ ಹೇಳ್ತಾ ಇರ್ತವೆ ರೈತರಿಗೆಲ್ಲರಿಗೂ ಏನಂತಂದರೆ ಸರಿಯಾದ ಸಮಯದಲ್ಲಿ ನಾವು ನಾಟಿ ಮಾಡ್ಬೇಕಂತ. ಈಗ ಲಾಸ್ಟ್ ನಾವು ಲೇಟಾಗಿ ಮಾಡಿಬಿಟ್ರೆ ಏನಂತಂದರೆ ಈ ಒಂದು ಏನಂತಂದರೆ ಹೆಚ್ಚಿಗೆ ಈಗ ಕುತ್ತಿಗೆ ರೋಗ ಅಂತ ಬರ್ತದೆ, ನೆಕ್ ಬ್ಲಾಸ್ಟ್ ಅಂತ ಹೇಳ್ತಾರೆ, ಆ ರೋಗ ಬರ್ತದೆ ಆ್ಯಕ್ಚುಲಿ. ಮತ್ತು ಹಳದೆ ಕಾಂಡ ಕೊರೆ ಹುಳ ಕಾಟ ಜಾಸ್ತಿ ಆಗ್ತದೆ. ಹಾಗಾಗಿ ನಮಗೆ ಪ್ರಮುಖವಾಗಿ ಇಳುವರಿ ಕಡಿಮೆ ಆಗ್ತದೆ ಆ್ಯಕ್ಚುಲಿ. ಅದಕ್ಕೋಸ್ಕರ ನಾವು ಸರಿಯಾದ ಸಮಯಕ್ಕೆ ನಾಟಿ ಮಾಡೋದು ಭಾಳ ಇಂಪಾರ್ಟೆಂಟು. ನಾನು ಹೇಳಿದೆ ನಿಮಗೆ ಮುಂಗಾರಿನಲ್ಲಿ ಯಾವ ಮಾಡಬೇಕಂದ್ರೆ ಜೂನಿಂದ ಹಿಡಿದು ಆಗಸ್ಟ್ ಒಳಗೆ ನಾವು ನಾಟಿ ಮಾಡಿಬಿಡ್ಬೇಕು. ಮ್ಯಾಕ್ಸಿಮಮ್ ಅಂದರೆ ಆಗಸ್ಟು, ಜುಲೈದಲ್ಲಿ ಮಾಡಿಬಿಟ್ರೆ ಭಾಳ ಚೆನ್ನಾಗಿ. ಅದೇ ಥರ ನಾವು ಬೇಸಿಗೆಯಲ್ಲಿ ಬಂದರೆ ಜನವರಿ 15 ಅಥವಾ ಜನವರಿ ಕೊನೆಯವರೆಗೆ ನಾವು ನಾಟಿ ಮಾಡಿದರೆ ನಮಗೆ ಈ ಒಂದು ಸಮಸ್ಯೆ ಹೇಳಿದೆ ನಿಮಗೆ ಈ ಹಳದಿ ಕಾಂಡ ಕೊರೆಯ ಹುಳ ಸಮಸ್ಯೆ ಇರ್ಬೋದು, ಅಥವಾ ಗಂಧಿ ಬಗ್ ಅಂತ ಹೇಳ್ತಾರೆ ಅದರ ಸಮಸ್ಯೆ ಇರ್ಬೋದು, ಅಥವಾ ಕುತ್ತಿಗೆ ರೋಗ ಸಮಸ್ಯೆ ಇರ್ಬೋದು, ಅದರ ಜೊತೆಗೆ ನಮಗೆ ಚೆನ್ನಾಗಿ ಸೂರ್ಯಕಿರಣಗಳು ಬೀಳ್ತವೆ. ಹಾಗಾಗಿ ನಾವು ಭತ್ತ ಬೆಳೆದು ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸರಿಯಾದ ಸಮಯಕ್ಕೆ ನಾವು ನಾಟಿ ಮಾಡೋದು ಭಾಳ ಇಂಪಾರ್ಟೆಂಟು. ಮತ್ತು ಸಸಿ ನಾವು ಯಾವ ಒಂದು ಎಷ್ಟು ದಿನದ ಸಸಿಗಳನ್ನು ಉಪಯೋಗ ಮಾಡೋದು ಭಾಳ ಇಂಪಾರ್ಟೆಂಟು. ಬಲಿತ ಸಸಿಗಳನ್ನು ಉಪಯೋಗ ಮಾಡ್ಕೋಬಾರ್ದು. ರೈತರೆಲ್ಲ ಮಾಡ್ಬಿಡ್ತಾರೆ 1.5 ತಿಂಗಳ ಅಂಥ ಸಸಿಗಳು ಬೇಡ. ಮ್ಯಾಕ್ಸಿಮಮ್ ಅಂದರೆ 30 ದಿವಸ ಒಳಗೆ ನಾವೇನಂತಂದರೆ ನಾವು ಬೀಜವನ್ನು ಚೆಲ್ಲಿದ ಒಂದು 30 ದಿವಸ ಒಳಗೆ ನಾವು ನಾಟಿ ಮಾಡಿದ್ರೆ ನಾವು ಹೆಚ್ಚಿನ ಇಳುವರಿ ಪಡ್ಕೋಬಹುದು. ಇನ್ನೊಂದು ಸಾವಯವ ಮತ್ತು ಏನಂತಂದ್ರೆ ಇತ್ತೀಚೆಗೆ ಏನಾಗ್ತದೆ ಅಂದ್ರೆ ಬರೀ ಯೂರಿಯಾ ಗೊಬ್ಬರ ಜಾಸ್ತಿ ಹಾಕ್ತಾರೆ, ಹಂಗಾಗಿ ಏನಂತಂದ್ರೆ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗ್ತದೆ. ಯೂರಿಯಾ ಜಾಸ್ತಿ ಹಾಕಿದ್ರೆ ನಿಮ್ಗೆ ಹೇಳಿದ್ರೆ ನಿಮಗೆ ಹಾಫ್ ಪರ್ಸೆಂಟ್ ಸಮಸ್ಯೆ ಬರ್ತದೆ. ಹಂಗಾಗಿ ಸಮ ಪ್ರಮಾಣದಲ್ಲಿ ನಾವು ಈ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನ ಬಳಸಿದರೆ ಮಾಡ್ಬೋದು. ಅದಕ್ಕೆ ಅದು ಒಂದು ಸಮಸ್ಯೆ. ಮತ್ತು ಸಮಗ್ರ ಕಳೆ ನಿರ್ವಹಣೆ ಮಾಡಲ್ಲ ಯಾರು, ಸರಿಯಾದ ಸಮಯಕ್ಕೆ ನಾವು ಕಳೆ ನಿಯಂತ್ರಣ ಮಾಡಲ್ಲ. ಇದರಿಂದ ಏನಾಗ್ತದೆ, ಒಂದು 30-40% ಇಳುವರಿ ಕಡಿಮೆ ಆಗ್ತದೆ. ಮತ್ತು ನೀರಾವರಿ ಪದ್ಧತಿ ಅದು ಇಂಪಾರ್ಟೆಂಟು. ನೀರು ಯಾವಾಗ ಕಟ್ಟಬೇಕು, ಯಾವ ಟೈಮ್ನಲ್ಲಿ ಸಣ್ಣದಾಗಿ ಎಷ್ಟಿರಬೇಕು, ಅಥವಾ ತೆನಿ ಬರೋ ಸಮಯದಲ್ಲಿ ಎಷ್ಟು ನೀರು ನಾವು ಆ ಒಂದು ಗದ್ದೆಯಲ್ಲಿ ನಿಲ್ಲಿಸ್ಬೇಕು, ಅದು ಇಂಪಾರ್ಟೆಂಟು. ನಂತರ ಕೀಟ ಮತ್ತು ರೋಗ ನಿರ್ವಹಣೆ ಸಮಗ್ರವಾಗಿ ಹತೋಟಿ ಮಾಡಬೇಕು. ಬರೀ ಓನ್ಲಿ ನಾವು ಕೀಟನಾಶಕ ರೋಗನಾಶಕ ಹೊಡೆಯಂಗಿಲ್ಲ, ಸಮಗ್ರವಾಗಿ ಮಾಡಿದರೆ ಅದು ಒಂದು ಸಮಸ್ಯೆ. ಮತ್ತು ಕೊಯ್ಲುತ್ತರ ನಿರ್ವಹಣೆ, ನಾವು ಅಂದರೆ ಕಟಾವು ಮಾಡೋ ಸಮಯದಲ್ಲಿ ಸರಿಯಾದ ಸಮಯಕ್ಕೆ, ಆನಂತರ ನಾವು ಅದನ್ನ ಸರಿಯಾದ ಬಿಸಿಲಿನಲ್ಲಿ ಒಣಗಿಸ್ಬೇಕು. ಅದರಲ್ಲಿ ಇಷ್ಟೇ ಒಂದು ಏನಂತಂದರೆ ನಮಗೆ ತೇವಾಂಶ ಇರಬೇಕು, ಹೆಚ್ಚಿನ ತೇವಾಂಶ. ಫಾರ್ ಎಕ್ಸಾಂಪಲ್ 10-12% ತೇವಾಂಶ ಇರಬೇಕು. ಜಾಸ್ತಿ ಇತ್ತಂದರೆ ನಮಗೆ ಅದಕ್ಕೆ ಕೀಟಗಳ ಹಾದಿ ಜಾಸ್ತಿ ಆಗ್ತದೆ ಆ್ಯಕ್ಚುವಲಿ. ಮತ್ತು ನಮಗೇನಂತಂದರೆ ಜಾಸ್ತಿ ಕಾವು ಬಿತ್ತಂದರೆ ನಮಗೆ ಅಕ್ಕೆಲ್ಲ ತುಂಡಾಗ್ತಾ ಇರುತ್ತೆ ಆ್ಯಕ್ಚುಲಿ. ಅದಕ್ಕೋಸ್ಕರ ಕೊಯ್ಲುತ್ತರನು ಏನಂತಂದ್ರೆ ಅದು ಒಂದು ಸಮಸ್ಯೆ. ಈ ಎಲ್ಲ ಸಮಸ್ಯೆಗಳಿಂದ ನಮಗೆ ಭತ್ತದಲ್ಲಿ ಇಳುವರಿ ಕಡಿಮೆ ಆಗ್ತದೆ ಆ್ಯಕ್ಚುವಲಿ. ಈಗ ಭತ್ತದಲ್ಲಿ ನಾವು ಅಧಿಕ ಒಂದು ಇಳುವರಿ ಪಡಿಬೇಕು, ಅದನ್ನು ಲಾಭದಾಯಕಗೊಳಿಸಬೇಕು ಅಂದರೆ ಏನೇನು ಸವಾಲುಗಳಿದ್ದಾವೆ ಸರ್, ಮತ್ತು ಅದನ್ನು ಅಧಿಕ ಉತ್ಪಾದನೆ ಮಾಡಲಿಕ್ಕೆ ನಾವು ಏನು ಸಲಹೆಗಳನ್ನು ತಾವು ಕೊಡ್ತೀರಾ? ನಾವು 1 kg ಈ ಒಂದು ಭತ್ತವನ್ನು ಬೆಳಿಬೇಕಾದ್ರೆ ಸುಮಾರು 4,500-5,000 liters ನೀರು ಬೇಕು. ಅದಕ್ಕೆ ನೀರಿನ ಸದ್ಬಳಕೆ ಮಾಡೋದು ಭಾಳ ಇಂಪಾರ್ಟೆಂಟು. ಎಸ್ಪೆಷಲಿ ನಮಗೆ ಈಗ ಕೆನಲ್ ಏರಿಯಾ ಇರ್ತದೆ, ಭದ್ರ ಕೆನಲ್ ಏರಿಯಾ ಇರ್ತದೆ ಆ್ಯಕ್ಚುಲಿ. ಈಗ ಟೇಲ್ ಎಂಡ್ ಅಂದರೆ ಕೊನೆಯವರೆಗೆ ನೀರು ಸಿಗಂಗಿರಲ್ಲ, ಅಂಥವ್ರನ್ನ ಸಹ ಭತ್ತ ಬೆಳಿಬೇಕಂದ್ರೆ ಅದ್ರ ನಾವೇನಂತಂದ್ರೆ ಈ ಒಂದು ಶ್ರೀ ಪದ್ಧತಿ ಅಂತ ಹೇಳ್ತಾರೆ. ನಾವು ನೀರಿನ ಸದ್ಬಳಕೆ ಬೆಳಬೇಕಂದ್ರೆ, ನೀರಿನ ಕಡಿಮೆ ಪ್ರಮಾಣದಲ್ಲಿ ಉಳ್ಬೇಕಾದ್ರೆ ಒಂದು ಶ್ರೀ ಪದ್ಧತಿ ಅಂತ ಇದೆ. ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಏರೋಬಿಕ್ ಪದ್ಧತಿ ಅಂತ ಬರ್ತದೆ. ಆನಂತರ ಕುರಿಗೆ ಬಿತ್ತನೆ ಇದೆ, ಡ್ರಮ್ ಸೀಡರ್ ಇದೆ. ಇವೆಲ್ಲ ಪದ್ಧತಿ ನಾವು ಅಳವಡಿಸ್ಕೊಂಡ್ರೆ ನಮಗೇನಂತಂದ್ರೆ ಕಡಿಮೆ ನೀರಿನಲ್ಲಿ, ನಿಮ್ಗೆ ಹೇಳಿದಂಗೆ ಈಗ ಒಂದು ಭತ್ತ ಬೆಳಿಬೇಕಾದ್ರೆ ನಮಗೆ 5,000 liter ಬೇಕು 1 kg ಭತ್ತ ಬೆಳಿಬೇಕಾದ್ರೆ. ಆದರೆ ನಾವು ಈ ಒಂದು ಶ್ರೀ ಪದ್ಧತಿ ಅಥವಾ ಏರೋಬಿಕ್ ಪದ್ಧತಿ ಕುರಿಗೆ ಬಿತ್ತನೆ ಇದರಿಂದ ಏನಾಗ್ತದೆ, ನಾವು ಸುಮಾರು ಏನಂತಂದರೆ ಒಂದು 2,500-3,000 liter 1 kg ಬೇಕಾಗತ್ತೆ. ಅದಕ್ಕೋಸ್ಕರ ಎಲ್ಲಿ ನೀರು ಕೊರತೆ ಇದೆ ಅಥವಾ ಟೇಲ್ ಎಂಡ್ ಇರ್ತಾರಲ್ಲ, ಚಾನಲ್ ಟೇಲ್ ಎಂಡ್ ಇರ್ತಾರಲ್ಲ ಅಂತಾರೆ, ಅಂದರೆ ಕೊನೆ ಭಾಗದಲ್ಲಿ ಇರ್ತಾರಲ್ಲ, ಅಂಥ ರೈತರು ನಾವು ಭತ್ತ ಬೆಳಿಬೇಕಂದ್ರೆ ಈ ಪದ್ಧತಿಗಳನ್ನು ಅಳವಡಿಸಬೇಕು. ಮತ್ತು ಈಗ ಕಾರ್ಮಿಕರ ಸಮಸ್ಯೆ ಭಾಳ ಆಗ್ತಾ ಇದೆ ಈಗ ಎಲ್ಲ ಕ್ಷೇತ್ರದಲ್ಲಿ. ಏನಂತಂದರೆ ಒಂದು ಕಾರ್ಮಿಕರ ಸಮಸ್ಯೆ, ಆ ಕಾರ್ಮಿಕರ ಸಮಸ್ಯೆಯನ್ನು ನಾವು ಹೆಂಗೆ ಹೋಗ್ಬೇಕಂದ್ರೆ ಭತ್ತದಲ್ಲಿ ಎಸ್ಪೆಷಲಿ ನಾವೇನು ಮಾಡೋಕ್ಕಂದ್ರೆ ಯಾಂತ್ರೀಕರಣ, ಭತ್ತದ ನಾಟಿ ಚಾಪಿ ಮಡಿ ಮಾಡ್ಬೇಕು. ಚಾಪಿ ಮಡಿ ಮಾಡ್ಕೊಂಡು ಅದು ಒಂದು ಮಾಡಿದ್ರೆ ನಾವು ಈ ಒಂದು ಲೇಬರ್ ಸಮಸ್ಯೆ ಉಳಿತಾಯ ಮಾಡ್ಬೋದು. ಇನ್ನೊಂದು ಕುರಿಗೆ ಬಿತ್ತನೆ ಮಾಡೋದ್ರಿಂದನೂ ಸಹ ಏನಂದ್ರೆ ಲೇಬರ್ ಸಮಸ್ಯೆನ ಕಡಿಮೆ ಮಾಡ್ಬೋದು. ಇನ್ನೊಂದು ಡ್ರಮ್ ಸೀಡರ್ ಅಂತ ಬರ್ತದೆ, ಸೊ ಆ ಒಂದು ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡ್ರೂ ಸಹ ಏನಂತಂದ್ರೆ ಆ ಒಂದು ಏನಂತಂದ್ರೆ ಈ ಒಂದು ಕಾರ್ಮಿಕರ ಕೊರತೆಯನ್ನು ಹೋಗಲಾಡಿಸ್ಬೋದು. ಅದಕ್ಕೋಸ್ಕರ ಪ್ರಾಮುಖ್ಯತೆ, ಯಾಕಂದ್ರೆ ನೀರು ಭಾಳ ಇಂಪಾರ್ಟೆಂಟು. ಅದನ್ನು ಹೆಂಗೆ ನಾವು ಉಳಿತಾಯ ಮಾಡೋಕ್ಕಂದ್ರೆ ನಾ ಬದ್ನ ಹೇಳಿದಲ್ಲಿ ನಿಮಗೆ ಆ ಪದ್ಧತಿನ ಅಳವಡಿಸ್ಬೇಕು. ಮತ್ತು ಕಾರ್ಮಿಕರ ಕೊರತೆಯನ್ನು ಮಾಡೋಕ್ಕಂದ್ರೆ ನಾವೇನಂತಂದ್ರೆ ಯಾಂತ್ರಿಕ ನಾಟಿ ಹೋಗ್ಬೋದು, ಕುರಿಗೆ ಬಿತ್ತನೆ ಹೋಗ್ಬೋದು, ನಂತರ ಡ್ರಮ್ ಸೀಡರ್ ಅಂತ ಬರ್ತದೆ. ಈ ಥರ ನಾವು ಬೆಳೆದ್ರೆ ಈ ಒಂದು ಸಮಸ್ಯೆಗಳನ್ನು ಹೋಗಲಾಡಿಸ್ಬೋದು. ನಾವು ಈಗ ಅದಕ್ಕೆ ಉತ್ಪಾದನೆ ಮಾಡಬೇಕಾದ್ರೆ ಏನಪ್ಪ ಒಂದು ಸಪ್ತಸೂತ್ರಗಳಂತ ಹೇಳ್ತಾರೆ. ಏನಂತಂದರೆ ಒಂದು ಆರೋಗ್ಯವಂತ ಜಮೀನು ಆಯ್ಕೆ ನೋಡ್ಬೇಕು. ಈಗ ಏನಂತಂದ್ರೆ ನಮಗೆ ನಾವೆಲ್ಲ ರೈತರು ಏನು ಮಾಡ್ಬಿಡ್ತೀವಿ, ಬರೀ ರಾಸಾಯನಿಕ ಗೊಬ್ಬರ ಹಾಕ್ತೇವೆ ಆ್ಯಕ್ಚುಲಿ. ನಾವು ಹಾಕಿದ ಗೊಬ್ಬರ ಬೆಳೆಗೆ ಸಿಗಬೇಕಾದ್ರೆ ಅದು ಏನಂತಂದ್ರೆ ಮಣ್ಣಲ್ಲಿ ಸಾವಯವ ಇಂಗಾಲ ಅಥವಾ ಸಾವಯವ ಗೊಬ್ಬರಾಂಶ ಇರಬೇಕು. ನಾವು ಯಾವುದೇ ಹಾಕಲಿ, ಈಗ ನಾವಷ್ಟೇ ಊಟ ಮಾಡಿದರೂ ತಿಂದಿದ್ದೆಲ್ಲ ಪಚನ ಆಗ್ಬೇಕಾದ್ರೆ ನಮ್ಮ ದೇಹದಲ್ಲಿಯೂ ಸಹ ಏನಂತಂದ್ರೆ ಲಕ್ಷಗಟ್ಟಲೆ ಜೀವಾಣು ಇರ್ತವೆ ಆ್ಯಕ್ಚುಲಿ. ಆ ಜೀವಾಣುವಿದ್ರಷ್ಟೇ ನಾವು ತಿಂದಂಥ ಆಹಾರ ಪಚನ ಆಗ್ತದೆ. ಅದೇ ಥರ ಭೂಮಿಯಲ್ಲೂ ಅಷ್ಟೇ, ಭೂಮಿಯಲ್ಲಿ ಆ ಜೀವಾಣುವಿದ್ದರೆ ನಾವು ಹಾಕಿದ ಗೊಬ್ಬರಗಳು ಬೆಳೆಗೆ ಸಿಗ್ತದೆ ಆ್ಯಕ್ಚುವಲಿ. ಆ ಜೀವಾಣು ಬದುಕಬೇಕಾದ್ರೆ ಏನು ಬೇಕು ಹೇಳ್ರಿ, ನಮಗೆ ಕೊಟ್ಟಿಗೆ ಗೊಬ್ಬರ ಬೇಕು. ಅದಕ್ಕೋಸ್ಕರ ನಾನು ಇವತ್ತು ರೈತರು ಹೇಳ್ತಾ ಇರೋದು, ಯಾವುದೇ ಕೃಷಿ ಮಾಡಲಿ, ನೀವು ತೋಟಗಾರಿಕೆ ಇರಲಿ, ಯಾವುದೇ ಇರಲಿ, ಭತ್ತ ಇರಲಿ, ನಾವು ದನಕರಣ ಕಟ್ಟಬೇಕು, ಅದರಿಂದ ಕೊಟ್ಟಿಗೆ ಗೊಬ್ಬರ ಬರ್ತದೆ. ಹಾಗಾಗಿ ನಾವು ಹಾಕಿದ ಗೊಬ್ಬರಗಳು ಬೆಳೆಗೆ ಸಿಗ್ತದೆ ಆ್ಯಕ್ಚುವಲಿ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದು. ಅದಕ್ಕೋಸ್ಕರ ನಾವು ಭತ್ತವನ್ನು ಬೆಳಿಬೇಕಾದ್ರೆ ಜಮೀನಿನ ಆಯ್ಕೆ ಅಂದರೆ ಒಂದು ಆರೋಗ್ಯವಂತರುವಂಥ ಜಮೀನನ್ನು ಆಯ್ಕೆ ಮಾಡ್ಕೋಬೇಕು. ನಂತರ ತಳಿಗಳು ನೋಡ್ಕೋಬೇಕು. ನಮ್ಮ ಒಂದು ಈ ಚಿತ್ರದುರ್ಗಕ್ಕಿರ್ಬೋದು ಅಥವಾ ದಾವಣಗೆರೆಗೆ ಇರ್ಬೋದು, ಬೇರೆ ಪ್ರದೇಶದಲ್ಲಿ ಬೇರೆ ತಳಿಗಳು ಯಾವ ಒಂದು ಯಾಕಂದ್ರೆ ಒಂದೊಂದು ತಳಿಗಳು ಒಂದು ಪ್ರದೇಶದಲ್ಲಿ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ನಾವೇನಂದ್ರೆ ಮಣ್ಣು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ನಾವು ತಳಿಗಳನ್ನು ಆಯ್ಕೆ ಮಾಡೋದು ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಸಸಿ ಮಳಿ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಸಸಿ ಮಳಿಯಲ್ಲಿ ನಮಗೆ ಈ ಒಂದು ಹೇಳಿದೆ ನಿಮಗೆ ಹಳದಿ ಕಾಂಡ ಕೊರೆ ಹುಳ ಬರ್ತದೆ ಆ್ಯಕ್ಚುಲಿ. ಅದಕ್ಕೋಸ್ಕರ ಸಸಿ ಮಾಡೋದಲ್ಲಿ ಅದು ಒಂದು ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಅಂತ ನೀರು ಹೇಳಿದೆ ನಿಮಗೆ, ಕಡಿಮೆ ನೀರಿನಲ್ಲಿ ನಮಗೆ ಸ್ಟಾರ್ಟಿಂಗ್ ಅಂತ ನೀರು ಬೇಕಾಗಿರೋಂಗಿಲ್ಲ. ಈಗ ಒಂದು 2-2.5 ನೀರು ನಿಲ್ಲಿಸಿದ್ರೆ ಸಾಕು. ನಂತರ ನಮಗೆ ನಂತರ 5 cm ನೀರು ನಿಲ್ಲಿಸಿದ್ರೆ ಸಾಕು. ಅಂದರೆ ಸ್ಟಾರ್ಟಿಂಗ್ ಒಂದು 2-2.5 cm ಇದ್ರೆ ಸಾಕು. ನೆಕ್ಸ್ಟ್ ಒಂದು ಏನಂತಂದ್ರೆ ಗೊನೆ ಬರೋ ಸಮಯದಲ್ಲಿ, ತೆನೆ ಬರೋ ಸಮಯದಲ್ಲಿ, ಕಾಲು ಬೆಳೆಯೋ ಸಮಯದಲ್ಲಿ, ಕಾಲು ಬಲಿಯುವ ಸಮಯದಲ್ಲಿ ನಾವೇನಂದ್ರೆ ಒಂದು 5 cm ನೀರು ನಿಲ್ಲಿಸಿದ್ರೆ ಆ ಥರ ಮಾಡ್ಕೋಬೋದು. ಮತ್ತು ಸಮಗ್ರ ಪೋಷಕಾಂಶ ನಿರ್ವಹಣೆ, ಅದಕ್ಕೋಸ್ಕರ ನಾವು ಸಾವಯವ ಗೊಬ್ಬರ ಹಾಕಬೇಕು, ಜೈವಿಕ ಗೊಬ್ಬರ ಹಾಕಬೇಕು, ಹಸಿರಲೆ ಗೊಬ್ಬರ ಹಾಕಬೇಕು, ನಂತರ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ನಾವು ಬೆಳೆದರೆ ಹೆಚ್ಚಿನ ಒಂದು ಇಳುವರಿ ಪಡ್ಕೋಬೋದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದು. ನೆಕ್ಸ್ಟು ನಾವು ಈಗ ಕೀಟರೋಗವನ್ನು ಹತೋಟಿ ಮಾಡ್ಕೋಬೇಕು. ಸರ್, ತಾವು ಹೇಳಿದ್ರೆ ತಳಿಗಳು ಬಹಳ ಮುಖ್ಯ, ನಾವು ಅಧಿಕ ಇಳುವರಿ ಪಡಿಬೇಕು ಅಂತಂದ್ರೆ, ಈ ಭತ್ತದಲ್ಲಿ ನಾವು ಅಧಿಕ ಇಳುವರಿ ಪಡ್ಕೋಬೇಕಂದ್ರೆ ಪ್ರಮುಖ ತಳಿಗಳು ಯಾವ್ಯಾವನ್ನ ನಾವು ಬಳಸಬೇಕಾಗತ್ತೆ? ತಳಿಗಳನ್ನ ಏನಂತಂದ್ರೆ ನಮ್ಮ ಒಂದು ಮಣ್ಣು ಮತ್ತು ಹವಾಮಾನಕ್ಕೆ ನೋಡಿಕೊಂಡು ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ನಾವೀಗ ಹೆಚ್ಚಿನ ಇಳುವರಿ ಪಡ್ಕೋಬೇಕಾದ್ರೆ, ಆಮ್ಯಾಕೆ ಈ ರೋಗ ಕೀಟವನ್ನು ಕಡಿಮೆ ಮಾಡೋಕ್ಕಾದ್ರೆ, ಅದಕ್ಕೋಸ್ಕರ ಈಗ MTU 1010 ಅಂತ ಇದೆ, ಅಥವಾ 1001 ಅಂತ ಇದೆ, ಮತ್ತು ಇನ್ನೊಂದು ತನು ಅಂತ ಇದೆ, ಆಮ್ಯಾಕೆ IR 64 ಅಂತ ಇದೆ, ಆಮ್ಯಾಕೆ ಗಂಗಾವತಿ ಸೋನ ಅಂತ ಬರ್ತದೆ. ನಂತರ ನಮಗೆ ಈ ಥರ ಅನಂತರ ಹೈಬ್ರಿಡ್ಸ್ನೂ ಇದಾವೆ ಆ್ಯಕ್ಚುವಲಿ. KRH 2 ಅಂತ ಇದೆ, KRH 4 ಅಂತ ಬರ್ತದೆ. ಈಗ ಮೊನ್ನೆ ನಮ್ಮ ಒಂದು ಕತ್ಲಗೇರಿ ಫಾರ್ಮ್ದ ರಿಲೀಸ್ ಆಯ್ತು ನಮ್ಮ ಒಂದು ಶಿವಮೊಗ್ಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ, ಆ್ಯಕ್ಚುವಲಿ RNR ಅಂತ 15048 ಅಂತ ಸಣ್ಣ ಬತ್ತದೆ ಆ್ಯಕ್ಚುಲಿ, ಊಟಕ್ಕೆ ಚೆನ್ನಾಗಿದೆ. ಈ ಥರ ನಾವು ತಳಿಗಳನ್ನು ಆಯ್ಕೆ ಬಿಡಬೇಕು. ನಮ್ಮ ಒಂದು ಪ್ರದೇಶ, ಮಣ್ಣು, ಹವಾಮಾನಕ್ಕೆ ಅನುಗುಣವಾಗಿ ಈ ಥರ ಒಂದು ತಳಿಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ನಾವು ಹೆಚ್ಚಿನ ಇಳುವರಿನ ಪಡ್ಕೋಬೋದು ಮತ್ತು ಈ ಕೀಟ ಮತ್ತು ರೋಗಗಳಿಂದ ಮುಕ್ತವಾಗಬಹುದು. ಈ ಭತ್ತದ ಒಂದು ಕೃಷಿಯಲ್ಲಿ ಸಸಿ ಮಡಿ ತಯಾರಿ ಮಾಡೋದು ಬಹಳ ಒಂದು ಮುಖ್ಯ ಆಗುತ್ತೆ ಸರ್. ನಾವು ನಾಟಿ ಮಾಡ್ಬೇಕಂದ್ರೆ ಸಸಿ ಯಾವ ರೀತಿ ಇರಬೇಕು, ಇದ್ರ ಬಗ್ಗೆ ಹೇಳಿ ಸರ್. ಅದೇ, ಸಸಿ ಮಡಿ ತಯಾರು ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಹೆಲ್ದಿ ಒಂದು ಏನಂತಂದ್ರೆ ಸಸಿಗಳಿದ್ದಂದ್ರೆ ನಾವು ಒಂದು ಹೆಚ್ಚಿನ ಇಳುವರಿನ ಪಡ್ಕೋಬೋದು. ಯಾಕಂದ್ರೆ ಹೆಲ್ದಿಯಾಗಿ ಚೆನ್ನಾಗಿ ಬೆಳೀತೈತಿ, ಹೆಚ್ಚಿನ ಇಳುವರಿನ ಪಡ್ಕೋಬೋದು. ಅದಕ್ಕೋಸ್ಕರ ಸಸಿ ಮಡಿ ತಯಾರು ಮಾಡ್ಬೇಕಾದ್ರೆ ನಾವು 1 ಎಕರೆಗೆ ಸುಮಾರು ಒಂದು 32 square meters ಅಂತ ಹೇಳ್ತಾರೆ, ಚದುರು ಮೀಟ್ರ್ ಅಂತ. ಆ ಒಂದು ಪ್ರದೇಶಕ್ಕೆ 1 ಎಕರೆಗೆ ಅಷ್ಟು ಒಂದು ಏನಂತ ಕ್ಷೇತ್ರ ಸಾಕು. ಅಷ್ಟು ಕ್ಷೇತ್ರದಲ್ಲಿ ನಾವು ಅಗಿ ಮಡಿಯನ್ನು ಮಾಡಬೇಕು. ಯಾವ ಥರ ಈಗ ಹೆಂಗೆ ನಾವು ಸಲ್ಕಲ್ಲೇ ಕೊಚ್ಚಿ ಮಾಡ್ಬೋದು ಅಥವಾ ಪಡಿಲಿಂಗ್ ಅಂತ ಹೇಳ್ತಾರಲ್ಲ, ಏನಂದ್ರೆ ರೊಳ್ಳಿ ಹೊಡೆದು ಅಂತ ಹೇಳ್ತಾರೆ, ಆ ಥರ ನಾವು ರೆಡಿ ಮಾಡ್ಕೊಂಡು ಅದಕ್ಕೆ ನಾವು ಏನು ಮಾಡೋಕ್ಕಂದರೆ ಸುಮಾರಾಗಿ ಸ್ವಲ್ಪ ಒಂದು ಕೊಟ್ಟಿಗೆ ಗೊಬ್ಬರ ಎಷ್ಟಂದರೆ 750 kg ಆ ಒಂದು 32 square meters ಒಂದು 750 kg ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಮತ್ತು ಒಂದು 5 kg ನಮಗೆ ಯೂರಿಯಾವನ್ನು ಹಾಕಬೇಕು. ಒಂದು 8 kg SSP ಅಂತ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರ್ತದೆ ಅದನ್ನು ಹಾಕಬೇಕು. ನಂತರ ಒಂದು 3 kg ಪೊಟ್ಯಾಷ್, ಮತ್ತು ಅದರ ಜೊತೆಗೆ ಒಂದು 1/2 kg ಸತುವಿನ ಸಲ್ಫೇಟ್ ಅಂತ ಬರ್ತದೆ, ಮತ್ತು 1/2 kg ಒಂದು ಬೋರಾನನ್ನು. ಈ ಥರ ನಾವು ಹಾಕಿದರೆ ನಮಗೆ ಸಮ ಪ್ರಮಾಣದಲ್ಲಿ ಎಲ್ಲ ಪೋಷಕಾಂಶಗಳನ್ನು ಮಾಡ್ತವೆ. ನಂತರ ಏನಂತಂದರೆ ನೋಡ್ಕೊಂಡು ನಮಗೆ ಏನಂತಂದರೆ ಯಾವುದರ ಸ್ವಲ್ಪ ಏನಂತಂದರೆ ಬೆಂಕಿ ರೋಗ ಅಂತ ಬರ್ತದೆ ಆ್ಯಕ್ಚುವಲಿ, ಎಲೆಯೆಲ್ಲ ಕೆಂಪಾಗ್ತಾ ಇರ್ತದೆ ಆ್ಯಕ್ಚುಲಿ, ಅಂಥ ಸಮಯದಲ್ಲಿ ನೋಡ್ಕೊಂಡು ಒಂದು ರೋಗನಾಶಕವನ್ನು ಸಿಂಪಡಣೆ ಮಾಡಬೇಕು. ಮತ್ತು ಇನ್ನು ಒಂದು ಸಸಿ ಮಡಿ ಹಾಕಿ ಒಂದು 15-20 ದಿವಸ ಆದಮೇಲೆ ನಾವು ಸ್ವಲ್ಪ ಮೇಲ್ಗೊಬ್ಬರವಾಗಿ ನಾವು ಒಂದು ಕಾಂಪ್ಲೆಕ್ಸ್ 17-17 ಒಂದು ಎಕರೆ ಮಡಿಗೆ ಒಂದು 2 kg ನಾವು ಮೇಲ್ಗೊಬ್ಬರ ಕೊಟ್ಟರೆ ಸಾಕು. ಈ ಥರ ನಾವು ಮಾಡಿದರೆ ಏನಂತಂದರೆ ಸಸಿಗಳು ಆರೋಗ್ಯವಾಗಿರ್ತವೆ. ಹಾಗಾಗಿ ಏನು ಹೇಳ್ತಾರೆ ನಿಮಗೆ, ಆರೋಗ್ಯವಾದ ದೇಹದಲ್ಲಿ ಆರೋಗ್ಯವಾದ ಮನುಷ್ಯನಲ್ಲಿ ದೇಹದಲ್ಲಿ ಆರೋಗ್ಯವಾಗಿರ್ತದೆ ಅಂತ ಹೇಳ್ತಾರಲ್ಲ, ಹಂಗೆ ಸದೃಢವಾದ ಆರೋಗ್ಯದಲ್ಲಿ ಸದೃಢವಾದ ದೇಹ ಇರ್ತದೆ. ಹಂಗೆ ನಾವು ಸಸಿಗಳು ಚೆನ್ನಾಗಿತ್ತಂತಂದರೆ ಅವು ಚೆನ್ನಾಗಿ ಬೆಳೆಯೋದು, ಚೆನ್ನಾಗಿ ಹೆಚ್ಚಿನ ಇಳುವರಿ ಕೊಡ್ತವೆ, ಮತ್ತು ರೋಗ ಕೀಟವನ್ನು ತಡೆಗಣ ಶಕ್ತಿ ಅದಕ್ಕಿರುತ್ತೆ. ಸರ್, ಯಾವುದೇ ಒಂದು ಬೆಳೆ ನಮಗೆ ಒಳ್ಳೆಯ ಫಸಲು ಕೊಡಬೇಕು, ಒಳ್ಳೆಯ ಇಳುವರಿ ಬರಬೇಕು ಅಂದರೆ ನಾವು ಅದಕ್ಕೆ ಕೊಡೋಂಥ ಒಂದು ಗೊಬ್ಬರ ಇರ್ಬೋದು, ಅದ ಗೊಬ್ಬರದಲ್ಲಿ ಸಾವಯವ ಗೊಬ್ಬರ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ರಾಸಾಯನಿಕ ಗೊಬ್ಬರಗಳು ಇರ್ಬೋದು, ಗೊಬ್ಬರ ಕೊಡ್ತೀವಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಈ ಪೋಷಕಾಂಶಗಳನ್ನು ನಾವು ಕೊಡಬೇಕಾಗುತ್ತೆ. ಈ ಭತ್ತದ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಿದರೆ ನಮಗೆ ಅಧಿಕ ಇಳುವರಿ ಬರಲಿಕ್ಕೆ ಅನುಕೂಲ ಆಗುತ್ತೆ? ಭತ್ತದಲ್ಲಿಯೂ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಏನು ಪೋಷಕಾಂಶ ನಿರ್ವಹಣೆ, ಯಾಕಂದರೆ ನಾವು ಭತ್ತದಲ್ಲಿ ಜಾಸ್ತಿ ನೀರನ್ನು ನಿಲ್ಲಿಸೋದ್ರಿಂದ ಏನಾಗ್ತೈತೆ ಅಂದರೆ ನಾವು ಹಾಕಿದ ಪೋಷಕಾಂಶಗಳು ಒಂದು ಏನಂತಂದರೆ ನೆಲದಲ್ಲಿ ಹಿಂಗೆ ಹೋಗ್ಬಿಡ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ಪೋಷಕಾಂಶ ನಿರ್ವಹಣೆ ಭಾಳ ಇಂಪಾರ್ಟೆಂಟು. ಇನ್ನೊಂದು ರೈತರಿಗೆ ನಾನು ಹೇಳೋದು, ಈಗ ನಾನು ಹೇಳಿದೆ ನಿಮಗೆ ಮುಂಗಾರಿನಲ್ಲಿ ನಮಗೆ ಜೂನ್ ಜುಲೈಲಿ ಹಾಕ್ತೀವಿ. ನಂತರ ಹಾರ್ವೆಸ್ಟ್ ಆದ ತಕ್ಷಣ ನಮಗೆ ಹಸಿರಲೆ ಗೊಬ್ಬರ ಅಂತ ಬರ್ತವೆ, ಸಣಬು ಬರ್ಬೋದು, ದಯಂಚವನ್ನು, ಅದನ್ನು ಜಸ್ಟ್ ಒಂದು 30-40 ದಿಸಕ್ಕೆ ಅಲ್ಲೇ ರೋಟೋವೇಟರ್ ಅಂತ ಹೊಡೆದ್ಬಿಟ್ರೆ ನಮಗೇನಾಗ್ತೈತಿ, ಮಣ್ಣಿನ ಫಲವತ್ತತೆ, ಮಣ್ಣಿನ ಒಂದು ಭೌತಿಕ ಇರ್ಬೋದು, ರಾಸಾಯನಿಕ ಇರ್ಬೋದು, ಜೈವಿಕ ಏನಂತ ಅಭಿವೃದ್ಧಿಯಾಗಿ ಚೆನ್ನಾಗ್ತೈತಿ. ಆ ಥರ ಒಂದು ಮಾಡ್ಬೋದು. ಮತ್ತು ಇನ್ನೊಂದು ರೋಗ ಕೀಟ ಬಾಧೆನೂ ಸಹ ಏನಂದ್ರೆ ಕಡಿಮೆ ಆಗ್ತದೆ. ಯಾಕಂದ್ರೆ ನಾವು ಕಂಟಿನ್ಯೂಸ್ 2 ಬೆಳೆ ತಗೊಂತಾ ಇರ್ತೀವಿ, ಸೇಮ್ ಬೆಳೆಯನ್ನು ತಗೊಳೋದ್ರಿಂದ ಏನಾಗ್ತೈತೆ ಅಂದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ, ಮತ್ತು ಕೀಟ ರೋಗದ ಬಾಧೆ ಹಾವಳಿನ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ರೈತರು ಈ ಹಸಿರು ಗೊಬ್ಬರಗಳನ್ನು ಬೆಳೀರಿ ಒಂದು ಭತ್ತ ಕಟಾವಾದ ನಂತರ. ನೆಕ್ಸ್ಟ್ ಏನಂತಂದರೆ ನಮಗೆ 1 ಎಕರೆಗೆ ನಾವು ಸುಮಾರು 4 ಟನ್ ಕೊಟ್ಟಿ ಗೊಬ್ಬರವನ್ನು ಯಾವಾಗ ಒಂದು 10 ದಿವಸ ಅಥವಾ 15 ದಿವಸ ಮುಂಚೆ ನಾವು ನಾಟಿ ಮಾಡೋಕೆ ಮುಂಚೆ ನಾವು ಒಂದು ಕೊಟ್ಟಿ ಗೊಬ್ಬರನ ಹಾಕಬೇಕು. ಮತ್ತು ನಾಟಿ ಮಾಡುವ ಸಮಯದಲ್ಲಿ ಏನಂತಂದರೆ ಜೈವಿಕ ಗೊಬ್ಬರಗಳಂತ ಬರ್ತವೆ. ಆ್ಯಕ್ಚುಲಿ ಏನಂತಂದರೆ ನಮಗೆ ಈ ಭತ್ತಕ್ಕೆ ಅಜೋಸ್ಪೈರ್ಲಮ್ ಅಂತ ಬರ್ತದೆ, ಅದು 1 ಎಕರೆಗೆ ಒಂದು 250 ಅಥವಾ ಒಂದು 300 ಗ್ರಾಮಷ್ಟು ಅಜೋಸ್ಪೈರ್ಲಮ್ ಅಂತ, ಇನ್ನೂ ಒಂದು 300 ಗ್ರಾಮಷ್ಟು ರಂಜಕ ಕರಗಿಸುವ ಅಣುಜೀವಿ ಅಂತ, ಮತ್ತು ಇನ್ನೊಂದು 300 ಗ್ರಾಮಷ್ಟು ಟ್ರೈಕೋಡ್ರಾಮವನ್ನು. ಇದನ್ನೇನಂತಂದರೆ ಈ ಒಂದು 3 ಅಣುಜೀವಿಗಳನ್ನು ನಾವು ಏನು ಮಾಡೋಕ್ಕಂತಂದರೆ ಈ ಒಂದು 5-10 ಕೆಜಿಯಷ್ಟು ಸಗಣೆ, ಒಂದು 10 ಲೀಟ್ರಷ್ಟು ನೀರನ್ನು, ಅದನ್ನು ಎಲ್ಲವನ್ನು ಮಿಕ್ಸ್ ಮಾಡಿ ನಾವು ಯಾವುದು ಸಸಿಗಳನ್ನು ನಾಟಿ ಮಾಡ್ತಲ್ಲ ಆ ಸಸಿಗಳನ್ನು ಎದ್ದು ನಾವು ನಾಟಿ ಮಾಡಿದರೆ ಇದರಿಂದ ಏನು ಲಾಭ ಜೈವಿಕ ಗೊಬ್ಬರದಿಂದ, ನಾವು ಈ ಒಂದು 20 ಕೆಜಿ ಯೂರಿಯಾ ಹಾಕೋದು ಗೊಬ್ಬರ ಕಡಿಮೆ ಮಾಡ್ಬೋದು, ಒಂದು 20 ಕೆಜಿ DAP ಹಾಕೋದು ಕಡಿಮೆ ಮಾಡ್ಬೋದು, ಮುಂದೆ ಬರುವಂಥ ರೋಗವನ್ನು ಸಹ ಏನಂದ್ರೆ ತಡೆಗಟ್ಟಬಹುದು. ಅದಕ್ಕೋಸ್ಕರ ರೈತರು ತಪ್ಪದೇ ಈ ಒಂದು ಜೈವಿಕ ಗೊಬ್ಬರಗಳನ್ನು ಬಳಸಬೇಕು. ನಂತರ ರಾಸಾಯನಿಕ ಗೊಬ್ಬರಗಳು, ಈ ರಾಸಾಯನಿಕ ಗೊಬ್ಬರಗಳಂದರೆ ಸಾರಜನಕ, ರಂಜಕ, ಪೊಟ್ಯಾಷ್, 1 ಎಕರೆಗೆ ಸುಮಾರು 40 ಕೆಜಿಯಷ್ಟು ಸಾರಜನಕ ಮತ್ತು 20 ಕೆಜಿಯಷ್ಟು ನಮಗೆ ರಂಜಕ ಮತ್ತು 20 ಕೆಜಿಯಷ್ಟು ಪೊಟ್ಯಾಷ್ ಗೊಬ್ಬರವನ್ನು ನಾವು ಏನಂತಂದರೆ ಉಪಯೋಗ ಮಾಡಬೇಕು 1 ಎಕರೆಗೆ. ಏನಂತಂದರೆ ನಾವೇನು ಸ್ಟಾರ್ಟಿಂಗ್ ಏನು ನಾಟಿ ಮಾಡೋ ಸಮಯದಲ್ಲಿ 20 ಕೆಜಿ ಪೊಟ್ಯಾಷು ಮತ್ತು ಒಂದು 20 ಕೆಜಿಯಷ್ಟು ರಂಜಕ, ಒಂದು 10 ಕೆಜಿಯಷ್ಟು ನಾವು ಯೂರಿಯಾವನ್ನು ಹಾಕಬೇಕು. ಉಳಿದ ಯೂರಿಯಾವನ್ನು ನಾವು ಏನಂತಂದರೆ ನಾಟಿ ಮಾಡಿದ 20-30 ದಿವಸಕ್ಕೆ ನಾವು ಒಂದು 20 ಕೆಜಿಯಷ್ಟು ಯೂರಿಯಾ ಗೊಬ್ಬರನ 1 ಎಕರೆಗೆ ಹಾಕಬೇಕು. ಅನ್ನ ಲಾಸ್ಟ್ ಒಂದು 60 ದಿವಸ ಆದಮೇಲೆ ನಮಗೆ ಅಮೋನಿಯಂ ಸಲ್ಫೇಟ್ ಅಂತ ಬರ್ತದೆ, 1 ಎಕರೆಗೆ 1 ಚೀಲ ಹಾಕಿಬಿಟ್ರೆ ಸಾಕು. ಇಷ್ಟು ಅದರ ಜೊತೆಗೆ ನಾವು ಲಘು ಪೋಷಕಾಂಶಗಳು ಅಂತ ಬರ್ತವೆ. ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟು. ಈಗ ಈ ಸತುವ ಕೊರತೆ ಆದರೆ ಕೈರಾ ಅಂತ ಡಿಸೀಸ್ ಬರ್ತದೆ ಭತ್ತದಲ್ಲಿ, ನಾವು ಅದನ್ನು ಹೋಗಲಾಡಿಸ್ಬೇಕಾದ್ರೆ ಸತುವನ್ನು ಹಾಕಬೇಕು. ಅಟ್ಲೀಸ್ಟ್ 2 ಅಥವಾ 3 ವರ್ಷಕ್ಕೊಮ್ಮೆ ಆದರೂ 1 ಎಕರೆಗೆ ಸತುವ ಒಂದು 4 ಕೆಜಿಯಷ್ಟು ಸತುವ ಜಿಂಕ್ ಸಲ್ಫೇಟ್ ಅಂತ ಹೇಳ್ತಾರೆ, ಸತುವಿನ ಸಲ್ಫೇಟ್ ಅಂತ ಹೇಳ್ತಾರೆ, ಅದನ್ನು 1 ಎಕರೆಗೆ 4 ಕೆಜಿಯಷ್ಟು ಅದನ್ನು ಬಿತ್ತೋ ಸಮಯದಲ್ಲಿ ಹಾಕಬೇಕು. ಅದರ ಜೊತೆಗೆ 1 ಕೆಜಿಯಷ್ಟು ಬೋರಾನನ್ನು. ಈ ಥರ ನಾವು ಸಮಗ್ರವಾಗಿ ಹಸಿರಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಜೈವಿಕ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದರೆ ನಾವು ಮಣ್ಣನ್ನು ಸಹ ಏನಂದರೆ ಫಲವತ್ತತೆ ಇರ್ತದೆ, ಮತ್ತು ಕೀಟ ಮತ್ತು ರೋಗದ ಬಾಧೆನೂ ಕಡಿಮೆ ಆಗ್ತದೆ, ಮತ್ತು ಹೆಚ್ಚಿನ ಇಳುವರಿ ಪಡ್ಕೋಬೋದು. ಈ ಥರ ನಾವು ಸಮಗ್ರವಾಗಿ ಪೋಷಕಾಂಶನ ಭತ್ತದಲ್ಲಿ ನಿರ್ವಹಣೆ ಮಾಡಬಹುದು. ನಾವು ಯಾವುದೇ ಒಂದು ಬೆಳೆ ಒಳ್ಳೆ ಇಳುವರಿ ಬರಬೇಕು ಮತ್ತು ಲಾಭದಾಯಕವಾಗಿ ಬರಬೇಕು ಅಂದರೆ ಇನ್ನೂ ಒಂದು ಮುಖ್ಯವಾದ ಅಂಶ ಅಂದರೆ ಕಳೆ ನಿರ್ವಹಣೆ ಅಥವಾ ನಿಯಂತ್ರಣ. ನಾವು ಕೊಟ್ಟಂಥ ಪೋಷಕಾಂಶಗಳು ಸರಿಯಾಗಿ ಬೆಳೆಗೆ ಸಿಗಬೇಕು ಅಂದರೆ ಈ ಕಳೆ ನಿಯಂತ್ರಣ ಮತ್ತು ಇದು ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಈ ಕಳೆ ನಿರ್ವಹಣೆ ಅಥವಾ ನಿಯಂತ್ರಣ ಬಗ್ಗೆ ಭತ್ತದಲ್ಲಿ ಯಾವ ರೀತಿ ಮಾಡಬೇಕು ಅದರ ಬಗ್ಗೆ ಹೇಳಿ ಸರ್. ಯಾವುದೇ ಬೆಳೆ ಇರಲಿ ನಾವು ಕಳೆಗಳನ್ನು ಹತೋಟಿ ಮಾಡಲಿಲ್ಲಂದ್ರೆ ಸುಮಾರು 25-30% ನಮಗೆ ಇಳುವರಿ ಕಡಿಮೆ ಆಗ್ತದೆ. ಆ್ಯಕ್ಚುಲಿ ಅದಕ್ಕೋಸ್ಕರ ಯಾಕಂದರೆ ಕಳೆಗಳು ಫಾಸ್ಟಾಗಿ ಬೆಳೀತವೆ ಈ ಒಂದು ಬೆಳೆಗಿಂತ. ಅದಕ್ಕೋಸ್ಕರ ಕಳೆ ನಿರ್ವಹಣೆ ಮಾಡೋದು ಭಾಳ ಇಂಪಾರ್ಟೆಂಟು ಭತ್ತದಲ್ಲಿ. ಅದಕ್ಕೋಸ್ಕರ ನಾವು ಮಾಡೋಕ್ಕಂದರೆ ನಾವೇನಂತಂದರೆ ಈಗ ನಾವು ಹೇಳಿದೆ ನಿಮಗೆ ಹಸಿರಲೆ ಗೊಬ್ಬರವನ್ನು ಬೆಳೆದ್ರಿಂದರೂ ಸಹ ಏನಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಆ್ಯಕ್ಚುಲಿ ಈಗ ಏನಾದರೂ ನಾವೇನಂದರೆ ಮಿಷನಿಂದ ನಾಟಿ ಮಾಡ್ತಾವಲ್ಲ ಆವಾಗ ನಾವೇನಂತಂದರೆ ಇದು ಬರ್ತದೆ ಆ್ಯಕ್ಚುಲಿ ಅಂದರೆ ಕೋನೋ ವೀಡರ್ ಅಂತ ಬರ್ತದೆ. ಏನಂತಂದರೆ ನಾವು ಭತ್ತ ನಾಟಿ ಮಾಡೋದಲ್ಲಿ ಅಥವಾ ಕೂರಿಗೆ ಬಿತ್ತನೆ ಮಾಡೋದಲ್ಲಿ ಅಥವಾ ಡ್ರಮ್ ಶೀಡರ್ನಲ್ಲಿ ಅಲ್ಲಿ ಕೋನೋ ವೀಡರ್ ಅಂತ ಬರ್ತದೆ, ಅದನ್ನು ಸಪ್ಪೆ ನಾವು ಹೆಂಗೆ ಎಡೆಕೊಂಡೆ ಹೊಡ್ತಲ್ಲ ಬೇರೆ ಕ್ರಾಪ್ಗೆ ಆ ಥರ ಕೋನೋ ವೀಡರ್ನ ಪಾಸ್ ಮಾಡ್ಬೋದು. ಮತ್ತು ಕೈ ಕಳೆಯಿಂದ ನಾವು ಸಹ ಏನಂತಂದರೆ ಕಳೆಗಳನ್ನು ಹತೋಟಿ ಮಾಡ್ಬೋದು. ನಂತರ ನಾವು ಯಾಕಂದರೆ ಭಾಳ ಸಮಸ್ಯೆ ಕಳೆ ಇದ್ದಾಗ ನಾವು ಚೆನ್ನಾಗಿದೆ ಕಳೆನಾಶಕಗಳನ್ನು ಉಪಯೋಗ ಮಾಡಿ ಹತೋಟಿ ಮಾಡ್ಕೋಬೋದು. ನಾನು ಹೇಳಿದೆ ಫಸ್ಟು ನಾವು ಸಮಗ್ರವಾಗಿ ಕಳೆ ನಿರ್ವಹಣೆ ಮಾಡಬೇಕು. ಫಸ್ಟು ಹಸಿರಲೆ ಗೊಬ್ಬರ ಬೆಳೆದು ನಂತರ ಏನು ಮಾಡ್ಬೇಕಂತಂದರೆ ನಾವು ಕೋನೋ ವೀಡರ್ ಪಾಸ್ ಮಾಡಿ ಹತೋಟಿ ಮಾಡ್ಕೋಬೋದು. ಮತ್ತು ಇಲ್ಲಾಂದರೆ ಕೈ ಕಳೆ ತೆಗೆದು ಮತ್ತು ಕಳೆನಾಶಕವನ್ನು ಉಪಯೋಗ ಮಾಡ್ಕೊಂಡು ಬೆಳೆಯಬಹುದು. ಪ್ರಮುಖವಾದ ಕಳೆನಾಶಕ ಅಂತಂದರೆ ನಾವು ಭತ್ತದಲ್ಲಿ ಬೆನ್ಸಲ್ಪುರಾನ್ ಮಿಥೈಲ್ 0.6% G ಅಂತ, ಪೆಟಿಲಾಕ್ಲೋರ್ ಅಂತ 6.0% G ಅಂತ, ಇದು ಏನಂದರೆ ಲೊಂಡೆಕ್ಸ್ ಪವರ್ ಅಂತ ಸಿಗ್ತದೆ. ಆ್ಯಕ್ಚುಲಿ ಇದನ್ನು 1 ಎಕರೆಗೆ ನಾವು ನಾಟಿ ಮಾಡಿದ 1-2 ದಿವಸ ಒಳಗೆ ನಾವು 1 ಎಕರೆಗೆ 4 ಕೆಜಿಯನ್ನು ಸುಮಾರು 25-30 ಕೆಜಿ ಮರಳಿನೊಣಿಗೆ ಮಿಕ್ಸ್ ಮಾಡಿ ಏನಂತರ ಅಲ್ಲಿ ಉಗ್ಗಿಬಿಟ್ರೆ ನಮಗೆ ಸುಮಾರು 20-25 ದಿವಸ ಕಳೆ ಬರೋಂಗಿಲ್ಲ. ಏನಾದರೂ ರೈತರು ಈಗ ಸ್ಟಾರ್ಟಿಂಗ್ ನಾವು ಕಳೆನಾಶಕ ಉಪಯೋಗ ಮಾಡಿಲ್ಲ ಅಥವಾ ನೆಕ್ಸ್ಟು ಕಳೆನೂ ಬಂತಂದರೆ ನಾವು ಇನ್ನೊಂದು ಏನಂತಂದರೆ ಉದಯ ನಂತರ ಅಂತ ಬರ್ತದೆ. ಯಾಕಂದರೆ ಕಳೆಗಳು ಹುಟ್ಟಿದ ಮೇಲೆ ಭತ್ತ ಹಚ್ಚಿದ ಮೇಲೆ ಸುಮಾರು 20-25 ನಂತರ ನಮಗೆ ಬಿಸ್ಪೈರಿಬ್ಯಾಕ್ ಸೋಡಿಯಂ ಅಂತ ಬರ್ತದೆ. ನಾಮಿನಿ ಗೋಡ್ ಅಂತ ಹೇಳ್ತಾರೆ ಕಂಪ್ನಿ ಶಿಗೋದ ನಾಮಿನಿ ಗೋಡ್ ಅಂತ. ಬಿಸ್ಪೈರಿಬ್ಯಾಕ್ ಸೋಡಿಯಮನ್ನು ನಾವು 1 ಲೀಟರ್ ನೀರಿಗೆ 1/2 ಮಿಲಿ ಹಾಕಿ ಸ್ಪ್ರೇ ಮಾಡಿದ್ರು ಸೈ ನಂತರ, ಏನಂದರೆ ಭತ್ತ ನಾಟಿ ಮಾಡಿದ 20-25 ನಂತರ ನಾವು ಈ ಒಂದು ಕಳೆನಾಶಕವನ್ನು ಉಪಯೋಗ ಮಾಡ್ಕೊಂಡು ಸೈ ಏನಂತಂದರೆ ಕಳೆಯನ್ನು ಹತೋಟಿ ಮಾಡ್ಬೋದು. ಈ ಥರ ನಾವು ಕಳೆಯನ್ನು ಸಮಗ್ರವಾಗಿ ಹತೋಟಿ ಮಾಡಿದರೆ ಚೆನ್ನಾಗಿ, ಬರೀ ಒಂದೇ ಕಳೆನಾಶಕ ಉಪಯೋಗ ಮಾಡಿದರೆ ಭೂಮಿ ಫಲವತ್ತತೆ ಹಾಕ್ತದೆ. ಅದಕ್ಕೋಸ್ಕರ ನಾವೇ ಮಾಡೋಕ್ಕಂದರೆ ಈಗ ನಾವು ಮಿಷನ್ ನಾಟಿ ಮಾಡಿದರೆ ಯಾಂತ್ರೀಕರಣ ಮಾಡಿದರೆ ಸಾಲು ಇರ್ತವೆ ಆ್ಯಕ್ಚುಲಿ. ಕೂರಿಗೆ ಬಿತ್ತನೆ ಮಾಡಿದರೆ ಸಾಲು ಇರ್ತದೆ ಆ್ಯಕ್ಚುಲಿ. ಡ್ರಮ್ ಸೀಡರ್ ಮಾಡಿದ್ರೆ ಸಾಲು ಇರುತ್ತೆ. ಅವಾಗ ನಾವು ಕೋನೋವೀಡರ್ನ ಪಾಸ್ ಮಾಡಿ ನಂತರ ಕೈಕಳೆ ಮಾಡಿ ಅಥವಾ ಅದರ ಸಾಲು ಮಧ್ಯದಲ್ಲಿ ಹಸಿರೆಲೆ ಗೊಬ್ಬರ ಸಣಬು ದಯಂಚ ಬೆಳೆದು ಅಥವಾ ಅಜೋಲ ಬೆಳೆದು ಇದರಿಂದನೂ ಸಹ ಏನಂದ್ರೆ ಕಳೆಯನ್ನು ಹತೋಟಿ ಮಾಡ್ತೈತಿ. ನಂತರ ಕೈಕಳೆ ತೆಗೆದ್ರಿಂದ ಲಾಸ್ಟ್ ಆಪ್ಷನ್ನು ಈ ಕಳೆನಾಶಕನ ಉಪಯೋಗ ಮಾಡ್ಕೊಂಡು ಈ ಥರ ನಾವು ಸಮಗ್ರವಾಗಿ ಒಂದು ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಇದರಲ್ಲಿ ನಾವು ಕಳೆಗಳನ್ನು ಹತೋಟಿ ಮಾಡ್ಬೋದು. ಇದರಿಂದ ಸುಮಾರು ನಾವು ಒಂದು 30% ಇಳುವರಿನ ಹೆಚ್ಚಿನ ಪಡ್ಕೋಬೋದು. ಮತ್ತೇನಾದರೂ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಾದರೆ, ನನ್ನ ಹೆಸರು ರುದ್ರಗೌಡ ಅಂತ, ವಿಜ್ಞಾನಿಗಳು ಬೇಸಾಯ ಶಾಸ್ತ್ರ. ನನ್ನ ಒಂದು ಮೊಬೈಲ್ ನಂಬರ್ 9449069274. ಇದಕ್ಕೆ ನೀವೇನು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ. ತುಂಬ ಧನ್ಯವಾದ ಸರ್. ಭತ್ತದ ಬೆಳೆಯಲ್ಲಿ ಇನ್ನೇನು ಒಂದು ಕ್ರಮಗಳನ್ನು ಅನುಸರಿಸಿದರೆ, ಅಂದರೆ ತಳಿಗಳಿರ್ಬೋದು ಅಧಿಕ ಉತ್ಪಾದನೆ ಮಾಡಲಿಕ್ಕೆ ಏನೇನು ಒಂದು ಕ್ರಮಗಳನ್ನು ಅನುಸರಿಸಬೇಕು, ಮತ್ತು ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಸಸಿ ಮಡಿ ತಯಾರಿಕೆ ಯಾವ ರೀತಿ ಇರಬೇಕು, ಮತ್ತು ಕಳೆ ನಿರ್ವಹಣೆ ಯಾವ ರೀತಿ ಮಾಡಿದರೆ ನಮಗೆ ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಭತ್ತದ ಬೇಸಾಯ ಸುಧಾರಿತ ಬೇಸಾಯ ಕ್ರಮಗಳು ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ರುದ್ರಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಅಬ್ ಹರ್ ಘರ್ ಕಿ ಛತ್ ಪರ್ ಶಾನ್ ಸೆ ಫಹರೇಗಾ ತಿರಂಗಾ, ಗುನ್ಗುನಾಯೇ ಜಾಯೆಂಗೇ ನವ ವಿಕಾಸ್ ಕೆ ಗೀತ್, ಆನ್ ಬಾನ್ ಶಾನ್ ಕಾ ಪ್ರತೀಕ್ ರಾಷ್ಟ್ರಧ್ವಜ ತಿರಂಗಾ. ಆಯ್ಯೆ ಆಜಾದಿ ಕೆ ಅಮೃತ ಮಹೋತ್ಸವ ಕೆ ಪಾವನ ಅವಸರ ಪರ್ ಇಸ್ ಸ್ವಾಧೀನತಾ ದಿವಸ ಹರ್ ಘರ್ ಫಹರಾತೆ ಹೈ ತಿರಂಗಾ ಔರ್ ಲೇತೆ ಹೈ ಭವ್ಯ ಔರ್ ಸಶಕ್ತ ಭಾರತ ಕೆ ನಿರ್ಮಾಣ ಕಾ ಸಂಕಲ್ಪ. ಆಯ್ಯೆ ಹರ್ ಘರ್ ಫಹರಾಯೇ ತಿರಂಗಾ. ಇದೀಗ ಪೇಟೆ ಧಾರಣೆ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ಅಪಿ ಕ್ವಿಂಟಲ್ಗೆ ಕನಿಷ್ಠ 50,339 ರೂಪಾಯಿಗಳು, ಗರಿಷ್ಠ 50,729 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಲ್ಗೆ ಕನಿಷ್ಠ 40,000 ರೂಪಾಯಿಗಳು, ಗರಿಷ್ಠ 40,400 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಲ್ಗೆ ಕನಿಷ್ಠ 30,649 ರೂಪಾಯಿಗಳು, ಗರಿಷ್ಠ 31,099 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 49,819 ರೂಪಾಯಿಗಳು, ಗರಿಷ್ಠ 50,269 ರೂಪಾಯಿಗಳು. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,251 ರೂಪಾಯಿಗಳು, ಗರಿಷ್ಠ 2,501 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೂದುಗುಂಬಳಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 800 ರೂಪಾಯಿಗಳು, ಗರಿಷ್ಠ 1,200 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,200 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳು, ಗರಿಷ್ಠ 3,200 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳು, ಗರಿಷ್ಠ 5,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 4,000 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,800 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳು, ಗರಿಷ್ಠ 1,600 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳು, ಗರಿಷ್ಠ 3,500 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳು, ಗರಿಷ್ಠ 1,900 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,400 ರೂಪಾಯಿಗಳು. ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಲ್ಗೆ ಕನಿಷ್ಠ 2,200 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 2,500 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಲ್ಗೆ ಕನಿಷ್ಠ 300 ರೂಪಾಯಿಗಳು, ಗರಿಷ್ಠ 500 ರೂಪಾಯಿಗಳು. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2,355 ರೂಪಾಯಿಗಳು, ಗರಿಷ್ಠ 2,580 ರೂಪಾಯಿಗಳು. ನೆಲಗಡಲೆ ಶೇಂಗಾ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 5,239 ರೂಪಾಯಿಗಳು, ಗರಿಷ್ಠ 7,222 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಲ್ಗೆ ಕನಿಷ್ಠ 1,021 ರೂಪಾಯಿಗಳು, ಗರಿಷ್ಠ 2,450 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2,475 ರೂಪಾಯಿಗಳು, ಗರಿಷ್ಠ 2,669 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಲ್ಗೆ ಕನಿಷ್ಠ 5,609 ರೂಪಾಯಿಗಳು, ಗರಿಷ್ಠ 7,071 ರೂಪಾಯಿಗಳು. ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 9,000 ರೂಪಾಯಿಗಳು, ಗರಿಷ್ಠ 9,000 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಒಂದು ಜನಪದ ಗೀತೆಯನ್ನು. ಸೋತಳ್ಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನ ಸೋತಳ್ಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನ ಸೋತಳ್ಳೋ ಅಲ್ಲದೆ ಕಣಿ ನನ್ನ ರಮ ನಿನ್ನಾರಿ ಅಲ್ಲದೆ ಕಣಿ ನನ್ನ ರಮಾನೆ ಅಲ್ಲದೆ ಕಣಿ ನನ್ನ ರಮಾನೆ ಅಲ್ಲದೆ ಕಣಿ ನನ್ನ ತಳಮಾನೇ